ದುಲಿಯಾ ಅಥವಾ ಬಾಂಬೆ ಗಡ್ಡೆ ಅಂತ ಹೇಳ್ತಾರೆ. ಇದು ಸಾಧಾರಣ ಗಾತ್ರ ಮತ್ತು ಬಿಳಿ ಗಡ್ಡೆ ಇರುತ್ತೆ. ಇದಕ್ಕೆ ಉತ್ತಮ ಶೇಖರಣಾ ಸಾಮರ್ಥ್ಯ ಇದೆ. N53 ಅನ್ನುವಂತ ಆಕರ್ಷಕ ಕೆಂಪು ಬಣ್ಣದ ಗುಂಡು ಗಡ್ಡೆಗಳನ್ನು ಕೊಡುತ್ತೆ. ಇದನ್ನು ಕೂಡ ಹೆಚ್ಚು ದಿನ ಶೇಖರಿಸಿ ಇಡಬಹುದು. ಇದು ಮುಂಗಾರಿಗೆ ಸೂಕ್ತವಾದಂತಹ ತಳಿ. ಇದಲ್ಲದೆ ತೆಲಗಿ ಕೆಂಪು, ತೆಲಗಿ ಬಿಳಿ ಅನ್ನುವಂತ ಸ್ಥಳೀಯ ತಳಿಗಳು ಬಹಳ ಜನಪ್ರಿಯವಾಗಿವೆ. ಅರ್ಕಾ ಪಿತಾಂಬರ್, ಅರ್ಕಾ ಬಿಂದು ಅನ್ನುವಂತ ತಳಿಗಳು ಕೂಡ ಇವೆ. ಪ್ರತಿ ಹೆಕ್ಟೇರ್ಗೆ ಸುಮಾರು 7.5-10 kg ಬೀಜ ಕೈ ಅಥವಾ ಕುರಿಗೆ ಬಿತ್ತನೆ ಮಾಡೋದಾದ್ರೆ ಬೇಕಾಗುತ್ತೆ. ಸಸಿ ನಾಟಿ ಮಾಡಿ ಬೆಳೆಯುವಂತ ಬೆಳೆಗೆ 5-6 kg ಬೀಜ ಸಾಕು. 30 ton ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಒದಗಿಸಬೇಕು. ರಾಸಾಯನಿಕ ಗೊಬ್ಬರದಲ್ಲಿ 125 kg ಸಾರಜನಕ, 50 kg ರಂಜಕ ಹಾಗೂ 125 kg ಪೊಟ್ಯಾಶ್ ಅಂಶ ಒದಗಿಸಬೇಕಾಗುತ್ತೆ. ಈ ಬೆಳೆಯನ್ನ ಸಸಿ ನಾಟಿ ಮಾಡಿ ಬೆಳೆಯಬಹುದು, ಕೂರಿಗೆ ಬಿತ್ತನೆ ಅಥವಾ ಎರಚೋದ್ರ ಮೂಲಕ ಬೆಳೆಯಬಹುದು, ಅಥವಾ ಗಡ್ಡೆಗಳನ್ನ ನಾಟಿ ಮಾಡಿ ಬೆಳೆಯಬಹುದು. ಸಸಿ ನಾಟಿ ಮಾಡಿ ಬೆಳೆಯೋದಾದ್ರೆ ಸಸಿ ಮಡಿಗಳನ್ನ ಮಾಡ್ಕೋಬೇಕಾಗುತ್ತೆ. ಒಂದು ಹೆಕ್ಟೇರ್ಗೆ ಬೇಕಾಗುವ ಸಸಿಗಳನ್ನ ಬೆಳೆಸೋದಕ್ಕೆ 7.5 meter ಉದ್ದ, 1.2 meter ಅಗಲ ಮತ್ತು 10 cm ಎತ್ತರ ಇರುವಂತ 25 ಮಡಿಗಳನ್ನ ತಯಾರು ಮಾಡ್ಕೋಬೇಕು. ಪ್ರತಿ ಮಡಿಗೆ 3-4 bottles ಕೊಟ್ಟಿಗೆ ಗೊಬ್ಬರ, 0.5 kg ಹದಿನೈದು ಸಂಯುಕ್ತ ಗೊಬ್ಬರವನ್ನ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಆ ನಂತರ ಬೀಜಗಳನ್ನ 7.5 cm ಅಂತರದ ಸಾಲುಗಳಲ್ಲಿ ಬಿತ್ತಬೇಕು. ಬಿತ್ತಿದ ಕೂಡಲೇ ಮಡಿಗಳಿಗೆ ನೀರುಳಿಸಬೇಕು. ಆಗಾಗ ನೀರನ್ನ ಹಾಕ್ತಾ ಇರಬೇಕಾಗುತ್ತೆ. ಸುಮಾರು 6-8 weeks ಸಸಿಗಳು ನಾಟಿ ಮಾಡೋದಕ್ಕೆ ಸಿದ್ಧವಾಗ್ತವೆ. ನಾಟಿ ಮಾಡುವ ಮುನ್ನ ಪೂರ್ತಿ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, 50% ಸಾರಜನಕ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ. ಸಸಿಗಳನ್ನ 15 cm ಅಂತರದ ಸಾಲುಗಳಲ್ಲಿ 10 cm ಒಂದರಂತೆ ನಾಟಿ ಮಾಡಬೇಕು. 6 weeks ನಂತರ ಇನ್ನುಳಿದ 50% ಸಾರಜನಕವನ್ನ ಮೇಲ್ಗೊಬ್ಬರವಾಗಿ ಒದಗಿಸಬೇಕು. ಹವಾಮಾನ ಮತ್ತು ಮಣ್ಣಿನ ಗುಣವನ್ನ ನೋಡಿಕೊಂಡು 4-6 weeks ನೀರನ್ನ ಹಾಯಿಸ್ತಾ ಇರಬೇಕು. ಈ ಬೆಳೆಯಲ್ಲಿ ಕೂಡ ಕಳೆಗಳಿಲ್ಲದಂತೆ ನಾವು ನೋಡ್ಕೋಬೇಕಾಗುತ್ತೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ 50% ಬಾಗಿದಾಗ ಕಟಾವು ಮಾಡಬೇಕು. ಗಡ್ಡೆಗಳನ್ನ ಅಗದು ಬಿಸಿಲಿನಲ್ಲಿ 1 week ಒಣಗಿಸಬೇಕು. ಪ್ರತಿ ಹೆಕ್ಟೇರ್ಗೆ ಸರಾಸರಿ 20,000 kg ಇಳುವರಿಯನ್ನು ನಿರೀಕ್ಷಿಸಬಹುದು. ಜೀತ ಬಾಂಧವರೇ, ಇದುವರೆಗೂ ರೈತರಿಗೆ ಸಲಹೆಯನ್ನು ಕೇಳಿದಿರಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಇದೀಗ ಕೆಲವು ಕೃಷಿ ಗೀತೆಗಳು. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ. ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ, ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಸೊಗಸು ಬಂದಿರುವುದು ಬಾಳಿಗೆ ಸೊಗಸು ರೆಡಿಯಾಗಿದೆ ನಮ್ಮ ಮನಸ್ಸು ಆಡಲು ಈ ಸ್ಪೇಸು ನಲ್ವತ್ತೈದು ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಗುಟಿದರೆ ತೊಗರಿಯ ಚಿಗುರ ಚಿಗುಟಿದರೆ ತೊಗರಿಯ ಚಿಗುರ ಚಿಗುಟಿದರೆ ತೊಗರಿಯ ಚಿಗುರ ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ ಇನ್ನೂರು ದಿನಗಳ ಮೇಲೆ ರೈತ ನೋಡು ನಿನ್ನ ಬಾಳು ಮಧುರ ಮಧುರ ಚಿಮುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡಿ ದಂಡಿ ಚಿಮುಟಿದರೆ ತೊಗರಿಯ ಚಂಡಿ ಬರುವುದು ಇಳುವರಿ ದಂಡೆ ದಂಡೆ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಚಿಬುಟಿದರೆ ತೊಗರಿಯ ಚಿಗುರ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಳ್ಳಿ ಪೆಳ್ಳಿ ಹಿಡಿಯುವೆ ಕೈಯಲ್ಲಿ ಬೆಳ್ಳಿ ಗಿಂಡಿ ಸುರಿಬುದು ನೋಟಿನ ಪೆಳ್ಳಿ ಪೆಳ್ಳಿ ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ ಮುಡಿದರೆ ಮಲ್ಲಿಗೆಯ ದಂಡಿ ಸೆಳೆಬುದು ಘಮ ಘಮ ತುಂಬಿ ತುಂಬಿ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಬಿತ್ತನೆಯಾದ ನಲ್ವತ್ತೈದು ದಿನಗಳ ಮೇಲೆ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗುರ ಚಿಬುಕಿದರೆ ತೊಗರಿಯ ಚಿಗುರ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರೆ ನಮ್ಯಾಗ ಕಿಟ್ ಪುರಿ ತಾಯಿ ಕಿಟ್ ಜಿ ಜನ ಪ್ರಯಾಣ

ಹಾರಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ ಕೈ ಜೋಡಿಸಿ ಎಲ್ಲ ಕೈ ಜೋಡಿಸಿ, ಶ್ರದ್ಧೆಯ ಬೆವರ ಸುರಿಸಿ ಶ್ರದ್ಧೆಯ ಬೆವರ ಸುರಿಸಿ, ಜೋಳ ಜೋಳ ಜೋಳ ಜೋಳ ಬೆಳಿತೇವು ನಾವು, ಸಮೃದ್ಧಿ ತರುತ್ತೇವು ನಾವು, ಸಮೃದ್ಧಿ ತರುತ್ತೇವು ನಾವು. ಚೌಕಿ ಅವ್ರ ಚಕ್ಕೆ ಮೇ ಆಕೋ ಏಕ್ ಬಾರ್ ಬತಾ ದೂ ಮೈ ಬಲ್ಲೇಬಾಜ್ ಭೀ ರಹಾ ಹೂಂ ಔರ್ ಯಹಾಂ ಕಾ ಮೈ ಪಹಲಾ ಹೀರೋ ಭೀ ಹೂಂ. ತಾವೀಗ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ ಒಂದು ಪುಟ್ಟ ಪ್ರಕಟಣೆ, ತದನಂತರ ಮತ್ತೆ ಕೃಷಿ ಗೀತೆಗಳನ್ನು ಕೇಳೋಣಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಹಮ್ನೆ ಫಸಲ್ ಬಿಮಾ ಯೋಜನಾ ಅಧಿ ಪ್ರಭಾವಿ ಬನಾಯೆ, ಉಸ್ಕೆ ದಾಯರೆ ಮೇ ಜ್ಯಾದಾ ಕಿಸಾನೋ ಕೋ ಲಾಯೆ. ಭೀಮಾ ಜಿ ಜಾತೆ ಜಾತೆ ಸವಲತ್ತುಗಳು ಹೆಚ್ಚಾದಾಗ ವಿಶ್ವಾಸ ಹೆಚ್ಚಾಗುತ್ತದೆ. ಮಾಹಿತಿ ನಮ್ಮ ಭಾಷೆಯಲ್ಲಿ ವಿಶ್ವಾಸ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ತಕ್ಷಣ ರಕ್ಷಣೆ ಗಳಿಸಿ. ಐಮ್ ಹೋಪಿಂಗ್ ಐಮ್ ವಿಶಿಂಗ್ ದ ವುಮೆನ್ ಇನ್ ಬ್ಲೂ ಟು ಡೂ ವೆಲ್. Thank you.

ನಮ್ಮೂರ್ತೇವೆ ಸಮೃದ್ಧಿ ತಂದಾಗ ಮೀರಿ ಸೀಮಿಗೆ